ಕೊನೆಯ ಮೆಟ್ರೋ ರೈಲು ಸಂಚಾರವಿರಲಿದೆ ಎಂದು ಮೆಟ್ರೋ ರೈಲು ನಿಗಮ ತಿಳಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 38.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಮಳೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಮರುಬಳಕೆ ರಾಕೆಟ್ ತಂತ್ರಜ್ಞಾನ ಪ್ರಯೋಗ ಯಶಸ್ವಿ, ಹೊಸ ಮೈಲಿಗಲ್ಲು. ರಾಜ್ಯಾದ್ಯಂತ ಪೊಲೀಸ್ ಧ್ವಜ ದಿನ ಆಚರಣೆ, ಅಧಿಕಾರಿಗಳಿಗೆ ಸನ್ಮಾನ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿ ಶ್ರೀಕಂಠೇಶ್ವರ ಪಂಚರಥೋತ್ಸವ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ, ಶೇಂಗಾ ಬೆಳೆಯಲ್ಲಿ ಸಮಗ್ರ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಜಿ ಕರಿಯಪ್ಪ ಮಾಸ್ತರ್ ಅವರಿಂದ ದಪ್ಪಿನ ಪದಗಳು. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಕೇಳಿ, ಶೇಂಗಾ ಬೆಳೆಯಲ್ಲಿ ಸಮಗ್ರ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಗೆ ಬರ್ತಕ್ಕಂಥ ಪ್ರಮುಖ ರೋಗಗಳು ಯಾವ್ಯಾವು, ಮತ್ತು ಜೊತೆಗೆ ಈ ರೋಗಗಳ ಒಂದು ನಿರ್ವಹಣೆಯನ್ನು ಶೇಂಗಾ ಬೆಳೆಯಲ್ಲಿ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ರೈತರು ಏನು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ಶೇಂಗಾ ಬೆಳೆಗೆ ರೋಗಗಳು ಬಂದರೆ ಇಳುವರಿಯಲ್ಲಿ ಹಾನಿ ಆಗತ್ತೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರು ಮತ್ತು ಸ್ನಾತಕೋತ್ತರ ವಿಭಾಗದ ಡೀನ್ ಆದಂಥ ಡಾಕ್ಟರ್ ಗುರುರಾಜ್ ಸುಂಕದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಸುಂಕದ್ ಅವರೇ. ಮೊದಲನೇದಾಗಿ ರೈತರ ಪರವಾಗಿ ಒಂದು ಪ್ರಶ್ನೆ ಏನಂತಂದರೆ, ಇತ್ತೀಚೆಗೆ ಶೇಂಗಾ ಬೆಳೆಯಲ್ಲಿ ಇಳುವರಿ ಕಡಿಮೆ ಆಗಿದೆ, ಭಾಳಷ್ಟು ಇಳುವರಿ ಬರ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಅಭಿಪ್ರಾಯ ರೈತರು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಏನಾದರೂ ಒಂದು ಪ್ರಮುಖ ಕಾರಣ ರೋಗಗಳು ಇರ್ಬೋದು ಅಂತ ಹೇಳ್ತೀರಾ ತಾವು ಹೇಗೆ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈ ಶೇಂಗಾ ಬೆಳೆ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ಇದು ಒಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆ. ಮೊದಲು ಹೆಚ್ಚಾಗಿ ಶೇಂಗಾ ಬೆಳೆಯನ್ನು ಬೆಳೀತಾ ಇದ್ರು. ಇತ್ತಿತ್ತಲಾಗಿ ಶೇಂಗಾ ಬೆಳೆಯಲು ರೈತರು ಯಾಕೋ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ. ಮುಖ್ಯವಾದ ಕಾರಣ ಏನು ಅಂದರೆ ರೋಗಗಳು. ಅದರ ಜೊತೆ ಜೊತೆಯಾಗಿ ರೋಗಗಳು ಹಾನಿ ಮಾಡೋದಲ್ಲದೆ ಅನೇಕ ರೀತಿಯ ಈ ಸಾಗುವಳಿ ಕ್ರಮಗಳು ಕೂಡ ಇವತ್ತು ರೈತ ಬಾಂಧವರನ್ನು ಏನು ಮಾಡಿದೆ, ಶೇಂಗಾ ಬಿಟ್ಟು ಬೇರೆ ಬೆಳೆ ಕಡೆಗೆ ಒಲವಂತೆ ಮಾಡಿಬಿಟ್ಟಿದೆ. ಇನ್ನು ಶೇಂಗಾ ಬೆಳೆಯಲ್ಲಿ ಈ ರೋಗಗಳು ಅಂದರೆ ಮುಖ್ಯವಾಗಿ ನಮಗೆಲ್ಲ ಗೊತ್ತಿದ್ದಂತೆ ಮೊದಲು ಶೇಂಗಾ ಬೆಳೆಯಲ್ಲಿ ಇಳುವರಿ ಜಾಸ್ತಿ ಬರ್ತಾ ಇತ್ತು. ಸುಮಾರು ಒಂದು ಎಕರೆಗೆ 10-12 ಕ್ವಿಂಟಲ್ ತನಕ ಇಳುವರಿ ಬರ್ತಾ ಇತ್ತು. ಇತ್ತಿತ್ತಲಾಗಿ ಇಳುವರಿ ಕಡಿಮೆ ಆಗಿದೆ. ಇದಕ್ಕೆ ಮೂಲ ಕಾರಣ, ಅದರಲ್ಲಿ ಒಂದು ಪ್ರಮುಖ ಕಾರಣ, ರೋಗಗಳು ಮತ್ತು ರೋಗಗಳಿಂದ ಆಗತಕ್ಕಂಥ ಹಾನಿ ಅಂತ ಹೇಳ್ಬೋದು ನೋಡ್ರಿ. ಈಗ ರೋಗಗಳು ಅಂದರೆ ತಮಗೆಲ್ಲ ಗೊತ್ತಿದ್ದಂತೆ ಯಾವುದೇ ರೋಗ ಇರಲಿ, ರೋಗ ಬಂದರೆ ಏನಾಗುತ್ತೆ, ಮುಖ್ಯವಾಗಿ ಈ ಬೆಳೆಯ ಮೇಲೆ ಮತ್ತು ತದನಂತರ ಇಳುವರಿ ಮೇಲೆ ಹೆಚ್ಚಿನ ದುಷ್ಪರಿಣಾಮ ಬೀರುತ್ತದೆ. ಯಾವಾಗ ಇಳುವರಿ ಕಡಿಮೆ ಆಗುತ್ತೆ, ರೈತರು ಈ ಶೇಂಗಾ ಬೆಳೆ ಬಿಟ್ಟು ಬೇರೆ ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಒಂದು ಶೇಂಗಾ ಬೆಳೆ ಒಂದು ಉದಾಹರಣೆ ಅಂತ ನಾವು ಈ ಒಂದು ದಿಶೆಯಲ್ಲಿ ಹೇಳ್ಬೋದು. ಇನ್ನು ಶೇಂಗಾ ಬೆಳೆ ಏನಾಗಿದೆ ಅಂದರೆ ಅನೇಕ ರೀತಿಯ ಸಮಸ್ಯೆಗಳು ಶೇಂಗಾ ಬೆಳೆಯಲ್ಲಿ ಬರ್ತವೆ. ತಮಗೆಲ್ಲ ಗೊತ್ತಿದ್ದಂತೆ ಶೇಂಗಾ ಬೆಳೆ ಅಂತರ ಭಾಳ ಕಡಿಮೆ ಇದೆ. ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟ್ರು, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟ್ರು. ಇದೇ ರೀತಿಯಾಗಿ 1 ಎಕರೆಗೆ ಸುಮಾರು 150,000 ಗಿಡ ಕೊಡ್ತವೆ. ಅವು ಏನಾಗ್ತವೆ, ಯಾವುದೇ ರೀತಿಯ ಇತ್ತಿತ್ತಲಾಗಿ ಈ ನಮಗೇನು ಕಳೆ ಇದಾವಲ್ಲ, ಕಳೆಗಳು ಜಾಸ್ತಿ ಬರ್ತವೆ. ಅನೇಕ ರೀತಿಯ ಈ ಮೋನೋಕಾಟ್ ಕಳೆಗಳು ಮತ್ತು ಡೈಕಾಟ್ ಕಳೆಗಳು, ಕರಿಕಿ ಇರ್ಬೋದು, ಜೇಕ್ ಇರ್ಬೋದು, ತದನಂತರ ಅನೇಕ ರೀತಿಯ ದ್ವಿದಳ ಧಾನ್ಯದ ಕಳೆಗಳಿರ್ಬೋದು, ಇವು ಬಂದು ಏನಾಗ್ತವೆ, ಹೆಚ್ಚೆಚ್ಚಾಗಿ ನಮ್ಮ ಕಾರ್ಮಿಕರು ಈ ಕಳೆ ನಾಶ ಮಾಡಲಿಕ್ಕೆ ಬೇಕಾಗ್ತದೆ. ಆಮೇಲೆ ಈ ಕಳೆನಾಶಕಗಳು ಕೂಡ ಭಾಳ ಕಡಿಮೆ ಶೇಂಗಾದಲ್ಲಿ ಬೇರೆ ಬೆಳೆಯಲ್ಲಿದ್ದಂಗೆ ಈ ದಿಶೆಯಲ್ಲಿ. ಆಮೇಲೆ ಖರ್ಚು ಕೂಡ ಭಾಳ ಬರುತ್ತೆ ಕಳೆಗಳನ್ನು ನಾಶ ಮಾಡೋದಲ್ಲದೆ. ತದನಂತರ 2-3 ಸರಿ ನಾವು ಕುಂಟಿ ಹೊಡಿಬೇಕಾಗುತ್ತೆ ನಡುಕ ಕಳೆ ತೆಗಿಲಿಕ್ಕೆ. ತದನಂತರ ಬೆಳೆ ಬಂದಮೇಲೆ ಶೇಂಗಾ ಕಿತ್ತೋದು, ಆಮೇಲೆ ಶೇಂಗಾ ಕಾಯಿ ಹರಿಯೋದು, ಆಮೇಲೆ ಆ ಶೇಂಗಾ ಒಣಗಿಸೋದು. ಆಮೇಲೆ ಮುಖ್ಯವಾಗಿ ಇದು ಒಂದು ಹಳ ಬಲ್ಕಿ ಬೆಳೆ ಅಂತ ಹೇಳ್ಬೋದು. ಬೇರೆ ಬೆಳೆ ಅಂದರೆ ಎಕರೆಗೆ ಸುಮಾರು 1-5-6 ಕ್ವಿಂಟಲ್ ಬರ್ತಾವೆ. ಯಾವುದೇ ರೀತಿಯ ಸಾಗಾಣಿಕೆ ಮಾಡಲು ಮತ್ತು ಬೇರೆ ಬೇರೆ ಅವನ್ನ ಯಾವುದೇ ರೀತಿಯ ದಾಸ್ತಾನು ಮಾಡಲು ಸಮಸ್ಯೆ ಆಗೋದಿಲ್ಲ. ಈ ಶೇಂಗಾ ಬೆಳೆ ಏನಿದೆಯಲ್ಲ, ಎಕರೆಗೆ 20-25 ಚೀಲ ಬಂದಾಗ ಅಷ್ಟು ಚೀಲ ಬೇಕು ದಾಸ್ತಾನು ಮಾಡಬೇಕು. ಆಮೇಲೆ ಒಂದೊಂದು ಸರಿ ದರ ಇರ್ತದೆ, ಒಂದೊಂದು ಸರಿ ದರ ಇರೋದಿಲ್ಲ. ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಈ ಶೇಂಗಾ ಬೆಳೆಯನ್ನು ಬೆಳೆದು ಬಿಟ್ಟಾರೆ. ಆಮೇಲೆ ಈ ರೋಗಗಳಿಗೆ ಬಂದರೆ, ರೋಗ ಏನಿದೆ, ಈ ನಮ್ಗೆ ಯಾವ ರೀತಿ ಮನುಷ್ಯನಿಗೆ ರೋಗ ಬರ್ತವೋ ಅವಕ್ಕೂ ಕೂಡ ಅದೇ ರೀತಿಯ ರೋಗ ಬರ್ತವೆ. ಆಮೇಲೆ ರೋಗ ಬರಲಿಕ್ಕೆ ಮುಖ್ಯವಾದ ಕಾರಣಗಳು ರೋಗಾಣುಗಳು. ಈ ರೋಗಾಣುಗಳು ಶಿಲೀಂಧ್ರ ಇರ್ಬೋದು, ತದನಂತರ ನಂಜಾಣು ಇರ್ಬೋದು, ಆಮೇಲೆ ದಂಡಾಣು ಇರ್ಬೋದು, ಜಂತು ಹುಳ ಇರ್ಬೋದು. ಇವೆಲ್ಲವೂ ಏನಿದಾವಲ್ಲ, ನಾವು ಜಂತು, ದಂಡಾಣು, ಶಿಲೀಂಧ್ರ ಮತ್ತು ಇವುಗಳನ್ನು ನಾವು ಹತೋಟಿ ಮಾಡ್ಬೋದು. ಏಕೆಂದರೆ ಅವಕ್ಕೆ ನಿರ್ದಿಷ್ಟವಾದಂಥ ಒಂದು ಜೀವನ ಇದೆ, ಜೀವನ ಚಕ್ರ ಇದೆ. ಆದರೆ ಈ ನಂಜಾಣುವಿನಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡೋದು ಬಹಳ ಕಷ್ಟ. ನಮಗೆಲ್ಲ ಗೊತ್ತಿದ್ದಂತೆ ಈ ಸೂರ್ಯಕಾಂತಿ ಬೆಳೆಯಲ್ಲಿ ನೆಕ್ರೋಸಿಸ್ ನಂಜಾಣು ರೋಗ ಬಂದು ಸೂರ್ಯಕಾಂತಿ ಬೆಳೆನೇ ಹಾಳಾಗಿವತ್ತು. ಯಾವುದೇ ರೈತರು ಸೂರ್ಯಕಾಂತಿ ಬೆಳೆ ಬೆಳೆದೇನೂ ಬಿಟ್ಟುಬಿಟ್ಟಿದ್ದಾರೆ. ಮನುಷ್ಯರಿಗೆ ಯಾವ ರೀತಿಯಾಗಿ COVID-19 ಬಂತು, ಆಮೇಲೆ ಏಡ್ಸ್ ಅಂತ ಬಂತು, ಅದೇ ಜಾತಿಗೆ ಸೇರಿರ್ತಕ್ಕಂಥ ಒಂದು ರೋಗಾಣು ಈ ಶೇಂಗಾ ಬೆಳೆಯಲ್ಲಿ ಬರುತ್ತೆ. ಇನ್ನು ಮುಖ್ಯವಾಗಿ ರೋಗಗಳ ಬಗ್ಗೆ ಹೇಳಬೇಕು ಅಂದರೆ, ಈಗ ನಮ್ಮ ರೈತ ಬಾಂಧವರು ಏನು ಶೇಂಗಾ ಬಿತ್ತಾರಲ್ಲ, ಶೇಂಗಾ ಬಿತ್ತಿದ ತಕ್ಷಣ ರೋಗಗಳು ಕೂಡ ಪ್ರಾರಂಭ ಆಗ್ತಾವೆ. ಸಾಮಾನ್ಯವಾಗಿ ಬೀಜವನ್ನ ರೈತರು ಅಲ್ಲೆಲ್ಲ ತಂತಿದ್ದಾರೆ, ಬೀಜದಿಂದ ರೋಗಗಳು ಬರ್ತಾವ ಅಂತೀರ, ಹೇಗೆ ಇಲ್ಲಿ ಹೇಗೆ ರೈತರು ಪ್ರಾರಂಭ ಮಾಡೋ ಬೀಜದಿಂದ ರೋಗಗಳು ಹರಡುವ ಸಾಧ್ಯತೆ ಇರುತ್ತೆ ಶೇಂಗಾದಲ್ಲಿ? ಈಗ ನೋಡ್ರಿ, ಬೀಜದಿಂದ ರೋಗಗಳು ಬರ್ತಾವೆ. ತಮಗೆಲ್ಲ ಗೊತ್ತಿದ್ದಂತೆ ಈ ರೋಗ ಪ್ರಸಾರವಾಗಲು ಬೀಜಗಳು ಬೇಕು, ತದನಂತರ ಗಾಳಿಯ ಮುಖಾಂತರ ಪ್ರಸಾರ ಆಗ್ತವೆ, ತದನಂತರ ಮಣ್ಣಿನ ಮುಖಾಂತರ ಪ್ರಸಾರ ಆಗುತ್ತೆ, ಆಮೇಲೆ ನೀರಿನ ಮುಖಾಂತರ ಪ್ರಸಾರ ಆಗುತ್ತೆ. ಈ ಬೀಜದಲ್ಲಿ ಏನು ಪ್ರಸಾರ ಆಗ್ತಕ್ಕಂಥ ರೋಗಗಳಿದಾವೋ ಅವು ಭಾಳ ಸ್ವಲ್ಪ ಅಪಾಯ ಅಂತ ಹೇಳ್ಬೋದು ನಾವು. ಯಾಕಂದರೆ ಬೀಜ ಯಾವಾಗ ಈ ರೋಗಗಳಿಂದ ಕೂಡಿರ್ತದೆ, ಅಂಥ ಬೀಜ ಹಾಕಿದಂದರೆ ಮೊಟ್ಟ ಮೊದಲನೇದಾಗಿ ನಮಗೇನು 1 ಎಕರೆಗೆ ಇಂತಿಷ್ಟು ಅಂತ ಹೇಳಿ ಸಸ್ಯಗಳು ಬೆಳವಣಿಗೆ ಆಗಬೇಕು, ಹುಟ್ಟಬೇಕು, ಜರ್ಮಿನೇಷನ್ ಪರ್ಸೆಂಟೇಜ್ ಕಡಿಮೆ ಆಗಿಬಿಡುತ್ತೆ, ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸುಮಾರು ಕನಿಷ್ಠ 90%, 90%-ರಷ್ಟು ನಮಗೆ ಶೇಂಗಾ ಸಸ್ಯಗಳು ಹುಟ್ಟಬೇಕು. ಅಂದಾಗ ಏನಾಗುತ್ತೆ, ಅದು 1 ಎಕರೆಗೆ ನಮಗೆ ಎಷ್ಟು ಬೇಕು ಅಷ್ಟು ಸಸ್ಯಗಳು ಬರ್ತವೆ. ಈಗ ಶೇಂಗಾ ಇಳುವರಿ ತೆಗೆದುಕೊಂಡ್ರೆ ಈ ಬೀಜ ಕೊಳೆ ರೋಗ ಮತ್ತು ಸಸಿ ಸಾಯ ರೋಗ, ಇದು ಏನಾಗುತ್ತೆ, ಬೀಜ ಬಿತ್ತಿದ ತಕ್ಷಣ ಆ ಬೀಜದಲ್ಲಿ ಏನಾದರೂ ರೋಗಾಣು ಇದ್ದರೆ, ಬೀಜದಲ್ಲಿ ರೋಗಾಣು ನಾವು ಹೆಂಗೆ ಕಂಡುಹಿಡಬೇಕಂದ್ರೆ, ಬೀಜ ಗಟ್ಟಿಮುಟ್ಟಾಗಿದ್ದು, ಬೀಜ ಚೆನ್ನಾಗಿ ತುಂಬಿಕೊಂಡಿದ್ದರೆ ಅಂಥ ಇದರಲ್ಲಿ ರೋಗಾಣುಗಳು ಇರೋದಿಲ್ಲ. ಬೀಜ ಏನಾದರೂ ಸ್ವಲ್ಪ ಮುದುರಿ ಆಗಿರೋದು, ಸ್ವಲ್ಪ ಜೊಳ್ಳಾಗಿರೋದು, ಇಂಥ ಬೀಜ ಇದ್ರೆ ಏನಾಗುತ್ತೆ, ಅದರಲ್ಲೇ ಕಪ್ಪನೆ ಆಕಾರದ ಅಲ್ಲಲ್ಲೇ ಕೆಲವೊಂದು ಇವು ಕಾಣ್ತಾವೆ ಲಕ್ಷಣಗಳು. ಅದು ಇದ್ರೆ ಏನಿದೆಲ್ಲ, ಬೀಜದಲ್ಲಿ ಯಾವುದೇ ರೀತಿಯ ಶಿಲೀಂಧ್ರ ಇದೆ ಅಂತ ಅರ್ಥ. ಈ ಬೀಜ ಕೊಳೆ ರೋಗ ಮತ್ತು ಬೀಜ ಸಾಯ್ತಕ್ಕಂಥ ರೋಗ, ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಬೀಜ ಹಾಕಿದ ತಕ್ಷಣ ಬೀಜ ಮೊಳಕೆ ಹೊಡೆದ ಮೇಲೆ ಬರೋದಕ್ಕಿಂತ ಮುಂಚೆ ಈಗ ಅಲ್ಲೇ ಬೀಜ ಕೊಳೆತು ಬಿಡುತ್ತೆ. ಸೊ ಅಂಥ ಬೀಜ ಕೊಳೆತು ಅದರ ಸುತ್ತರದು ಕಪ್ಪನೆಯ ಆಕಾರದ ಈ ಶಿಲೀಂಧ್ರ ಬೆಳೆದು ಬಿಡುತ್ತದೆ, ಅಂಥ ಬೀಜ ಹುಟ್ಟೋದಿಲ್ಲ. ತದನಂತರ ಒಂದ್ಸಲ ಏನಾದರೂ ಅದು ಬೀಜಕೊಳೆ ರೋಗಾಣುವಿನಿಂದ ಏನಾದರೂ ತಪ್ಪಿಸ್ಕೊಂಡ್ರೆ ಮುಂದೆ ಮ್ಯಾಲೆ ಬಂದ ಮೇಲೆ, ಭೂಮಿಯ ಮೇಲೆ ಬಂದ ಮೇಲೆ ಸಸಿ ಆದಾಗ ಸಸಿ ಭಾಳ ಅದರದ್ದು ಕಾಂಡ ಭಾಳ ಸೂಕ್ಷ್ಮ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅಂದರೆ ಸದೃಢವಾಗಿರೋದಿಲ್ಲ, ಸಸಿ ಸದೃಢವಾಗಿರುತ್ತೆ ಬೀಜ ಹುಟ್ಟಿ ಒಂದು 8-10 ದಿವಸ ಮೊದಲ. ಅಂಥ ಸಮಯದಲ್ಲಿ ಸಕ್ಯುಲೆಂಟ್ ಇರುತ್ತೆ, ಭಾಳ ಮೆತ್ತಗಿರುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಇದು ರೋಗ ಈ ಕಾಂಡಕ್ಕೆ ಬರ್ತದೆ. ಕಾಂಡ ಬಂದು ಕಾಂಡ ಅಲ್ಲೇ ಕೊಳೆತು ಹೋಗುತ್ತೆ. ಯಾವಾಗ ಕಾಂಡ ಕೊಳಿತೈತಲ್ಲ ಅಲ್ಲೇ ಬೀಜ ಕೆಳಗಡೆ ಭೂಮಿ ಮೇಲೆ ಬಿದ್ದುಬಿಡುತ್ತೆ. ಈ ರೀತಿಯಾಗಿ ಬೀಜ ಸಾಯ್ತಕ್ಕಂಥ ರಾಗ ಅದು ಸಸಿ, ಅಂಥ ಸಸಿ ಏನಾಗುತ್ತಲ್ಲ ಯಾವುದೇ ಅದು ಒಣಗಿ ಯಾವುದೇ ರೀತಿಯ ಬೆಳವಣಿಗೆ ಆಗೋದಿಲ್ಲ. ಇದು ಏನಿದೆಯಲ್ಲ ಬೀಜ ಕೊಳೆದು ಮತ್ತು ಸಸಿ ಸಾಯ್ತಕ್ಕಂಥ ರೋಗ, ಇದು ಬೀಜದಿಂದ ಬರ್ತಕ್ಕಂಥದ್ದು. ಇದನ್ನು ನಾವು ಹತೋಟಿ ಮಾಡಲಿಕ್ಕೆ ಏನು ಮಾಡಬೇಕು, ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕು. ನಮ್ಮ ರೈತ ಬಾಂಧವರ ಬಗ್ಗೆ ಬೀಜೋಪಚಾರದ ಬಗ್ಗೆ ಭಾಳ ಅರಿವಿದೆ, ಆದರೆ ಏನಾಗಿದೆ ಯಾಕೋ ಏನು ರೈತ ಬಾಂಧವರು ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬೀಜೋಪಚಾರ ಮಾಡಲಿಕ್ಕೆ. ಬೀಜೋಪಚಾರ ಮಾಡೋದ್ರಿಂದ ಸುಮಾರು ಸಮಸ್ಯೆಗಳು ನಮಗೆ ಬಗೆಹರಿತವೆ. ಒಂದು, ಸಸಿಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಎರಡನೇದಾಗಿ ಜರ್ಮಿನೇಷನ್ ಪರ್ಸೆಂಟೇಜು, ಆ ಮೊಳಕೆ ಹೊಡಿತಕ್ಕಂಥ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಆ ರೈತ ಬಾಂಧವರು ಮಾಡೋದಿಲ್ಲ. ಆಮೇಲೆ ಖರ್ಚು ಕೂಡ ಭಾಳ ಕಡಿಮೆ ಬೀಜೋಪಚಾರ ಮಾಡಲಿಕ್ಕೆ. ಉದಾಹರಣೆಗೆ ನಾವು ಶೇಂಗಾ ತೆಗೆದುಕೊಂಡ್ರೆ ಬೀಜೋಪಚಾರ ಮಾಡಲಿಕ್ಕೆ ಬಾವಿಸ್ಟೈನ್ ಅಂತ ಬರುತ್ತೆ, ಕಾರ್ಬಂಡಿಜಿಮ್ ಅಂತೇಳಿ, ಅಥವಾ ಜೈವಿಕ ಶಿಲೀಂದ್ರನಾಶಕ ಟ್ರೈಕೋಡರ್ಮ ಅಂತ ಬರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು, ಎಲ್ಲೆಲ್ಲಿ ರೋಗದ ಬಾವಳಿ ಜಾಸ್ತಿ ಇರುತ್ತೆ ಅಲ್ಲಿ ಏನಿದೆಯಲ್ಲ ಸ್ವಲ್ಪ ರಾಸ ಬೀಜನಾಶಕವನ್ನು ಉಪಯೋಗ ಮಾಡಬೇಕು. ಎಲ್ಲಿ ರೋಗದ ಪ್ರಮಾಣ ಕಡಿಮೆ ಇರುತ್ತೆ ಅಂಥಲ್ಲಿ ನಾವೇನಿದೆಯಲ್ಲ ಈ ಜೈವಿಕ ಶಿಲೀಂದ್ರನಾಶಕ ಟ್ರೈಕೋಡರ್ಮ ಉಪಯೋಗ ಮಾಡಬೇಕು. ಈ ಬಾವಿಸ್ಟಿನ್ ಆದರೆ ಅಥವಾ ಕಾರ್ಬಂಡಿಜಿಮ್ ಅಂತೇಳಿ ಕರೀತಾರೆ ಮಾರ್ಕೆಟ್ನಲ್ಲಿ, ಇದ್ರ ಮಾರ್ಕೆಟ್ ಹೆಸರು ಬಾವಿಸ್ಟಿನ್ ಟ್ರೇಡ್ ನೇಮು. ಇದು ಆದರೆ ಸುಮಾರು 2-3 ಗ್ರಾಮ್ 1% ಕೆಜಿ ಬೀಜಕ್ಕೆ. ಟ್ರೈಕೋಡರ್ಮ ಅಂತಂದರೆ ಸುಮಾರು 1-4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ. 60 ಕೆಜಿ ಬೀಜ ಹಾಕ್ತಾರೆ, ನಮ್ಮದು ಶಿಫಾರಸು ಮಾಡಿರ್ತಕ್ಕಂಥದ್ದು 60 ಕೆಜಿ ಇದೆ. ಈ ರಾಯಚೂರು ಭಾಗದಲ್ಲಿ ಸ್ವಲ್ಪ ನಂಜಾಣ ರೋಗ ಹೆಚ್ಚಾಗಿರೋದ್ರಿಂದ ಪ್ರತಿ ಎಕರೆಗೆ 80 ಕೆಜಿ ನಾವು ಬೀಜನ ಶಿಫಾರಸು ಮಾಡ್ತೀವಿ. 80 ಕೆಜಿ 2 ಗ್ರಾಮಲ್ಲಿ ನಾವು ಮಲ್ಟಿಪ್ಲೈಡ್ ಮಾಡಿದರೆ ಸುಮಾರು 150-160 ಗ್ರಾಮ್ ಶಿಲೀಂದ್ರನಾಶಕ ಬೇಕಾಗುತ್ತೆ, ಸುಮಾರು 200-300 ರೂಪಾಯಿ. ಆಮೇಲೆ ಟ್ರೈಕೋಡರ್ಮ ಅಂದರೆ ಸುಮಾರು 150 ರೂಪಾಯಿ. ಇಷ್ಟು ಖರ್ಚು ಮಾಡಿದರೆ, ಉದಾಹರಣೆ ಶೇಂಗಾದಲ್ಲಿ ನಿಮ್ಗೆ ಹೇಳಬೇಕಂದ್ರೆ 1 ಎಕರೆಗೆ 150,000 ಗಿಡದ ಬೆಳವಣಿಗೆ ಇರಬೇಕು. ಇದು ರೋಗ ಸುಮಾರು 4-6% ತನಕ ಈ ರೋಗ ಬರುತ್ತೆ ಎಲ್ಲೆಲ್ಲಿ ಬೀಜೋಪಚಾರ ಮಾಡಿದ್ರೆ. ಅಲ್ಲಿ ಒಂದು ಸಲ 2-3-4 ಬೇರೆ ಬೇರೆ ಈಗ ಪ್ರಮಾಣದಲ್ಲಿ ರೋಗ ಬರುತ್ತೆ. ನೀವು ಲೆಕ್ಕ ಹಾಕಿ 100 ಗಿಡಕ್ಕೆ 1-4-5 ಗಿಡ ಹೋದರೆ 150,000 ಎಷ್ಟು ಗಿಡ ಹೋಗ್ತಾವೆ, ಇದನ್ನು ನಾವು ಲೆಕ್ಕ ಹಾಕಬೇಕಾಗುತ್ತೆ. ಅದನಂತರ ಇಳುವರಿ ಕೂಡ, 1 ಗಿಡಕ್ಕೆ 20 ಕಾಯಿ ಇತ್ತಂದರೆ ಸುಮಾರು 20 ಚೀಲ ನಾವು ಊಹೆ ಮಾಡ್ತೀವಿ ಇಳುವರಿನ. 1 ಗಿಡಕ್ಕೆ 20 ಕಾಯಿ ಇದ್ದರೆ, ಅದೇ ರೀತಿ 30 ಕಾಯಿ ಇದ್ದರೆ 30 ಚೀಲ. ಸೊ ಇದನ್ನು ನೀವು ಲೆಕ್ಕ ಹಾಕಿದಾಗ ಏನಾದರೂ 100 ಗಿಡಕ್ಕೆ 5 ಗಿಡ ಹೋದರೆ, 150,000 ಗಿಡಕ್ಕೆ ಲೆಕ್ಕ ಹಾಕಿದರೆ ಎಷ್ಟು ಇಳುವರಿ ಕಡಿಮೆ ಆಗುತ್ತೆ. ಈ ರೀತಿ ಏನಾಗುತ್ತಲ್ಲ, ಇದು ಕೂಡ ಇಳುವರಿ ಕಡಿಮೆ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇದಕ್ಕೋಸ್ಕರ ನಾವು ರೈತ ಬಾಂಧವರು ಬೀಜೋಪಚಾರ ಮಾಡೋದು ಮಾಡಲೇಬೇಕು, ಮಾಡೋದು ಭಾಳ ಸೂಕ್ತ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬಿತ್ತನೆ ಆದಮೇಲೆ ಮುಖ್ಯವಾಗಿ ಪ್ರಮುಖವಾಗಿ ಇಳುವರಿಯನ್ನು ಹಾಳು ಮಾಡ್ತಕ್ಕಂಥ, ಇಳುವರಿನ ಭಾಳಷ್ಟು ಕಡಿಮೆ ಮಾಡ್ತಕ್ಕಂಥ ರೋಗಗಳು ಯಾವ ಪ್ರಮುಖವಾದಂಥ ರೋಗ ಶೇಂಗಾ ಬೆಳೆಯಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಬಾಧಿಸ್ತಕ್ಕಂಥ ಒಂದು ರೋಗ? ಈ ಶೇಂಗಾ ಬೆಳೆಯಲ್ಲಿ ನಾವು ಈಗಾಗಲೇ ಏನು ಸುಮಾರು 50 ರೋಗಗಳನ್ನು ರಿಪೋರ್ಟ್ ಮಾಡಿದ್ದೀವಿ. ಅವೆಲ್ಲ 50 ರೋಗಗಳು ಎಲ್ಲ ಭಾಗದಲ್ಲಿ ಬರೋದಿಲ್ಲ. ಈ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ಸುಮಾರು 5-6 ರೋಗ ಅಂತ ಹೇಳ್ಬೋದು. ಇನ್ನು ಇದು ಬೀಜ ಬಿತ್ತಿದ ಮೇಲೆ ಬರ್ತಕ್ಕಂಥದ್ದು ಒಂದು ಬೀಜಕೊಳೆ ಮತ್ತು ಸಸಿ ಸಾಯತಕ್ಕಂಥ ರೋಗ. ಸುಮಾರು 1 ಗಿಡ 20 ದಿವಸ ಆದ ನಂತರ ನಾವು ಹೊಲಕ್ಕೆ ಹೋಗಿ ನೋಡಿದಾಗ ಕೆಲವೊಂದು ಗಿಡಗಳು ಅಲ್ಲಲ್ಲೇ ಅಲ್ಲಲ್ಲೇ ಏನಾಗ್ತಾವೆ, 4 ಎಲೆಯ ಒಂದು ಗೊಂಚಲು ಇರುತ್ತೆ ಶೇಂಗಾದಲ್ಲಿ, ಕ್ವಾಡ್ರಿಫೋಲಿಯೇಟ್ ಲೀಫ್ ಅಂತ ಹೇಳ್ತೀವಿ ನಾವು. ಸೊ ಆ ಕ್ವಾಡ್ರಿಫೋಲಿಯೇಟ್ ಲೀಫ್ ಅವು ಭಾಳ ಎಳೆ, ಆ ಎಳೆಗಳು ಎಲೆ ಎಳೆಗಳ ಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಹಳದಿ ಉಂಗುರ ಆಕಾರದ ಹಳದಿ ಉಂಗುರ ಮತ್ತು ಹಳದಿ ಮತ್ತು ಹಸಿರು ಆಕಾರದ ಚಿಕ್ಕಿ ಕಾಣ್ತಾವ್ರಿ. ಅವು ಏನಾದರೂ ಚಿಕ್ಕಿ ಕಂಡು ಬಂತಂದರೆ ಅಲ್ಲಿಂದ ನಮಗೆ ಈಗ ನಂಜಾಣು ರೋಗ ಪ್ರಾರಂಭ ಆಗುತ್ತೆ. ನಂಜಾಣು ರೋಗ ಅಂದರೆ ಕುಡಿಸಾಯ ರೋಗ ಅಂತ ಇದು ಕರೀತಾರೆ, ಮೊಗ್ಗು ಸಾಯ ರೋಗ ಅಂತಲೂ ಕರೀತಾರೆ. ಇದು ನಂಜಾಣುವಿಂದ ಬರ್ತಕ್ಕಂಥ ರೋಗ. ಮೊದಲನೇದಾಗಿ ಇದು ಕ್ವಾಡ್ರಿಫೋಲಿಯೇಟ್ ಲೀಫ್ ಮೇಲೆ ಬರುತ್ತೆ. ತದನಂತರ ಗಿಡ ಬೆಳೆದಂಗೆಲ್ಲ ಸುಮಾರು 20-25-30 ದಿವಸಕ್ಕೆ ಅದೇನು ಕುಡಿ ಸತ್ತೋಗುತ್ತೆ, ರೋಗದ ಪ್ರಮಾಣ ಹೆಚ್ಚಾದರೆ. ಆಮೇಲೆ ಕುಡಿ ಸತ್ತೋದ ನಂತರ ಏನಾದರೂ 35 ದಿವಸಕ್ಕೆ ಏನಾದರೂ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಂಡ್ರೆ, ಉಲ್ಬಣಗೊಂಡ್ರೆ ಪೂರ್ತಿ ಗಿಡ ಸತ್ತೋಗುತ್ತೆ, ಯಾವುದೇ ರೀತಿಯ ಕಾಯಿಗಳು ಹಿಡಿದಿಲ್ಲ. ಆಮೇಲೆ ಬೋರಂಗಿ ಬಂದರೂ ಕೂಡ ಬೋರಂಗಿಯಲ್ಲೇ ಕಮರಿ ಹೋಗ್ತವೆ. ತದನಂತರ 35 ದಿವಸ ಆಮೇಲೆ ಬಂದರೂ ಕೂಡ ರೋಗದ ಪ್ರಮಾಣ 50-60-70 ದಿವಸ ತನಕ ರೋಗ ಬಂದರೆ ಭಾಳ ಆಗುತ್ತೆ. 70 ದಿವಸದ ಮೇಲೆ ಬಂದಂದರೆ ರೋಗದ ಹಾನಿ ಸ್ವಲ್ಪ ಕಡಿಮೆ. ಇದರಿಂದ ಅನೇಕ ರೀತಿಯ ಗಿಡ ಕಸಬರಿಗೆ ಆದಂಗೆ ಆಗೋದು, ಆಮೇಲೆ ಗಿಡ ಗಿಡ್ಡಾಗೋದು, ಆಮೇಲೆ ಏನಾಗುತ್ತೆ ಈ ರೋಗ ಬಂದಂದರೆ ಗಿಡ ಸತ್ತು ಹೋಗಿಬಿಡ್ತಾವಲ್ಲ, ಪೂರ್ತಿ ಗ್ಯಾಪ್ಸ್ ಆಗಿಬಿಡ್ತಾವೆ ರೀ. ಗ್ಯಾಪ್ ಆಗಿ ಗಿಡ ಒಂಥರ ಈ ಕಸಬರಿ ಆಕಾರದಂಗಾಗಿ ವಿಕಾರ ಆಗಿರ್ತತಿ. ಅಂಥ ಗಿಡಗಳು ಯಾವುದೇ ರೀತಿ ಕಾಯಿ ಇರೋದಿಲ್ಲ, ಆಮೇಲೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಅಂದರೆ ನಂಜಾನು ರೋಗ ಇದು ಹೇಗೆ ಮತ್ತೆ ಬರಲಾರದಂತೆ ಮಾಡಲಿಕ್ಕೆ ಅಥವಾ ಬಂದ ಮೇಲೆ ಏನಾದರೂ ಇದಕ್ಕೆ ಉಪಾಯ? ಈಗ ತಮಗೆ ಹೇಳಿದಂತೆ ಇದು ಕೂಡ ಒಂದು COVID-19 ತದನಂತರ ಏಡ್ಸ್ ಜಾತಿಗೆ ಸೇರಿರ್ತಕ್ಕಂಥ ರೋಗಾಣು ಇದು, ವೈರಸ್ ರೋಗ. ನಮ್ಮ ರೈತ ಬಂದವರು ವೈರ್ಲೆಸ್ ಅಂತಾರೆ. ಅದು ವೈರ್ಲೆಸ್ಸು ವೈರಸ್ ಎರಡೂ ಒಂದೇ, ಅದು ಬೇರೆ ಏನಲ್ಲ. ವೈರಸ್ ರೋಗ ತಮಗೆಲ್ಲ ಗೊತ್ತಿದೆ, COVID-19 ಪೆಂಡೆಮಿಕ್ ಆದಾಗ ಯಾವ ರೀತಿ ನಾವು ಅನುಭವಿಸಿದ್ವಿ, ಅದೇ ರೀತಿ ಬೆಳೆಗೆ ಕೂಡ ಈ ರೋಗ ಬಂದರೆ ಇದಕ್ಕೆ ಯಾವುದೇ ರೀತಿ ಹತೋಟಿ ಕ್ರಮವಿಲ್ಲ. ಕಾರಣ ಏನು ಅಂದರೆ ಈ ಶಿಲೀಂಧ್ರ ಆಗಲಿ, ಆಮೇಲೆ ದಂಡಾಣು ಆಗಲಿ, ಜಂತು ಆಗಲಿ, ಅದಕ್ಕೆ ಅದರದೇ ಆದಂಥ ಒಂದು ಸಿಸ್ಟಮ್ ಇದೆ. ಏನಿದೆ ಫಿಸಿಯಾಲಜಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಬಾಡಿ ಸಿಸ್ಟಮ್ ಇದೆ. ಈ ವೈರಸ್ ರೋಗಾಣು ಇದೆಯಲ್ಲ, ಇದು ನಿರ್ಜೀವಿನ ಅಲ್ಲ ಜೀವಿನ ಇಲ್ಲ, ಎರಡರ ನಡುವೆ ಇರತಕ್ಕಂಥದ್ದು ಇದು. ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕಗಳಾಗಲಿ, ಯಾವುದೇ ರೀತಿಯ ಈ ಹತೋಟಿ ಮಾಡ್ತಕ್ಕಂಥ ಕೆಮಿಕಲ್ ಆಗಲಿ ಇದುವರೆಗೂ ಮಾರ್ಕೆಟ್ನಲ್ಲಿ ಬಂದಿಲ್ಲ. ವೈರಿಸೈಡ್ ಅಂತ ಹೇಳ್ತಾರೆ ಜನ, ಆದರೆ ಅವು ಎಷ್ಟರ ಮಟ್ಟಿಗೆ ಅದು ವೈರಿಸೈಡು ಏನು ನಾವು ಇದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಬೇಕಾಗುತ್ತೆ. ಯಾವುದೇ ರೀತಿಯ ವೈರಿಸೈಡ್ ಇದುವರೆಗೂ ಬಂದಿಲ್ಲ ನಮ್ಮ ಇದ್ರ ಪ್ರಕಾರ, ಸೈಂಟಿಫಿಕ್ ಲಿಟ್ರೇಚರ್ ಪ್ರಕಾರ ಆದರೆ ಈ ರೋಗ ಹತೋಟಿ ಮಾಡಲಿಕ್ಕೆ ಏನು ಮಾಡ್ಬೋದು ನಾವು, ಸಮಗ್ರ ರೋಗ ನಿರ್ವಹಣೆ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಕ್ರಮಗಳಿಂದ ಈ ರೋಗ ಹತೋಟಿ ಮಾಡ್ಬೋದು. ಸೊ ಇದಕ್ಕೋಸ್ಕರ ಏನು ಮಾಡಬೇಕು ಈ ರೋಗ ತಡಲಿಕ್ಕೆ, ನಮ್ಮ ರಾಯಚೂರು ಭಾಗ, ಈ ಉತ್ತರ ಕರ್ನಾಟಕದ ಏನು ರಾಯಚೂರು, ಬೀದರ್, ಕಲಬುರಗಿ, ಬಳ್ಳಾರಿ, ಕೊಪ್ಪಳ ಇವೇನು ಜಿಲ್ಲೆ, ಯಾದಗಿರಿ ಜಿಲ್ಲೆಗಳಿದಾವಲ್ಲ, ಈ ರೋಗಕ್ಕೆ ಭಾಳ ಶೇಂಗಾ ರೋಗ ತುತ್ತಾಗುತ್ತೆ. ಯಾಕಂದರೆ ಹೆಚ್ಚಿನತೆ ಪ್ರಮಾಣ ಹೆಚ್ಚಾದಂಗೆಲ್ಲ ಈ ರೋಗದ ಪ್ರಮಾಣ ಹೆಚ್ಚಾಗುತ್ತೆ. ಈ ರೋಗ ಬರಲಿಕ್ಕೆ ಬರೀ ನಂಜಾಣು ಒಂದೇ ಕಾರಣ ಅಲ್ಲ, ಅದ್ರ ಜೊತೆ ಥ್ರಿಪ್ಸ್ ಅಂತೇಳಿ ಒಂದು ನುಸಿ ಬರ್ತದೆ, ಆ ಕೀಟ ಅದು. ಈ ಕೀಟ ನುಸಿ ಏನು ಮಾಡುತ್ತೆ, ಆ ನಂಜಾಣುವನ್ನು ಹೀರ್ಕೊಂಡು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ, ಇದು ಈ ರೋಗಾಣಿಗೆ ಯಾವುದೇ ರೀತಿ ಮೂಮೆಂಟ್ ಇಲ್ಲ, ಯಾವುದೇ ರೀತಿ ಮಣ್ಣಿಂದ ಆಗಲಿ ಗಾಳಿಯಿಂದ ಆಗಲಿ ಹೋಗ್ತಕ್ಕಂಥ ಒಂದು ಪ್ರಶ್ನೆನೇ ಬರುವುದಿಲ್ಲ. ಏನಾದರೂ ಇದನ್ನು ಬೇರೆ ಯಾವುದಾದ್ರೂ ಒಂದು ಜೀವಿ ಒಯ್ಯಬೇಕು ಬೇರೆ ಕಡೆ. ಅದಕ್ಕೆ ಏನು ಮಾಡ್ತೈತಿ, ಈ ಕೃಷಿ ಕೀಟ ಯಾವಾಗ ಈ ರಸ ಹೀರುತ್ತಲ್ಲ, ರಸ ಹೀರೋದ್ರ ಜೊತೆ ನಂಜಾಣು ಕೂಡ ಬಾಡಿ ಒಳಗೆ ಹೋಗುತ್ತೆ, ಈ ಥ್ರಿಪ್ಸ್ ಬಾಡಿ ಒಳಗೆ. ಅದು ಹೋಗಿ ಬೇರೆ ಗಿಡನ ಕಚ್ಚಿದಾಗ ಅಲ್ಲಿಂದ ನಂಜಾಣು ಪ್ರಸಾರ ಆಗುತ್ತೆ. ಹತೋಟಿ ಮಾಡಲಿಕ್ಕೆ ಏನಿದೆಲ್ಲ, ಬರೀ ನಂಜಾಣು ನಾವು ಅಷ್ಟೇ ಟಾರ್ಗೆಟ್ ಮಾಡಿ ನಡೆಯೋದಿಲ್ಲ, ಥ್ರಿಪ್ಸ್ ನುಸಿ ಕೂಡ ಟಾರ್ಗೆಟ್ ಮಾಡಬೇಕು. ಸೊ ಇವೆರಡೂ ಹತೋಟಿ ಮಾಡಲಿಕ್ಕೆ ಏನದವಲ್ಲ ಕೆಲವೊಂದು ಕ್ರಮಗಳು, ಆ ಕ್ರಮಗಳನ್ನು ಅನುಸರಿಸಿದರೆ, ಉದಾಹರಣೆಗೆ ಈಗ ಬೇಗ ಬಿತ್ತೋದು, ಈ ಮುಂಗಾರು ಹಂಗಾಮಿನಲ್ಲಿ ಏನಿದೆ ನಮ್ಮದು ಶಿಫಾರಸು ಮಾಡಿದ್ದು ಜೂನ್ ಮೊದಲನೇ ವಾರ ಅಂತ ಇದೆ, ಜೂನ್ ಮೊದಲನೇ ವಾರ ಬಿತ್ತಕ್ಕೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ರೈತರು ಕಷ್ಟ ಅನುಭವಿಸ್ತಾರೆ, ಯಾಕಂದರೆ ಮಳೆ ಸಕಾಲದಲ್ಲಿ ಬರೋದಿಲ್ಲ. ಜೂನ್ ಬಿಟ್ಟರೆ ಜುಲೈ ಏನಾದರೂ ಬಿತ್ತಿದರೆ ಈ ರೋಗದ ಪ್ರಮಾಣ ಜಾಸ್ತಿ ಆಗುತ್ತೆ. ಆದಷ್ಟು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಬೇಗ ಬಿತ್ತನೆ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದಾಗಿ ತಮ್ಗೆ ಹೇಳಿದಂತೆ ಈ ನಮ್ಮ ಭಾಗದಲ್ಲಿ ಶೇಂಗಾ ಬೆಳೆಗೆ ನಾವು ಹೆಚ್ಚಿಗೆ ಒಂದು ಬೀಜಗಳನ್ನು ಶಿಫಾರು ಮಾಡಿದ್ವಿ, ಒಂದು ಎಕರೆಗೆ 80 ಕೆಜಿ ಬೀಜ ಹಾಕಬೇಕು. 60 ಕೆಜಿ ಬದಲಿ 80 ಕೆಜಿ ಬಿತ್ತನೆ ಮಾಡಬೇಕು. ಏನಾಗುತ್ತೆ, ಹೆಚ್ಚಿನ ಒಂದು ಸಸಿಗಳ ಸಂಖ್ಯೆ ಆಗುತ್ತೆ. ಏನಾದರೂ ಒಂದು 10-20 ಗಿಡ 100 ಒಂದು 5-10 ಗಿಡ ಹೋದರೂ ಕೂಡ ಇಳುವರಿಯಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ, ಇದು ಒಂದು. ಆಮೇಲೆ ಮೂರನೇದಾಗಿ ಬೆಳೆ ಅಂತರ 30 ಸೆಂಟಿಮೀಟ್ರ್ ಸಾಲಿಂದ ಸಾಲಿಗಿದೆ, 10 ಸೆಂಟಿಮೀಟ್ರ್ ಗಿಡದಿಂದ ಗಿಡಕ್ಕಿದೆ. ಸೊ ಇಲ್ಲೇ ನಾವೇನು ಮಾಡಬೇಕು, ಸ್ವಲ್ಪ ಅಂತರ ಕಡಿಮೆ ಮಾಡಬೇಕಾಗುತ್ತೆ. 30-20 ಸೆಂಟಿಮೀಟ್ರ್ ಸಾಲಿನಂಗೆ ನಾವು ಬಿತ್ತಬೇಕು, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟ್ರ್ ಇರಲಿ. ಇದು ಒಂದು ಅಂತರ ಕಡಿಮೆ ಮಾಡ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿಗಳನ್ನ ಉಪಯೋಗ ಮಾಡೋದು. ಮೊದಲೇ ನಾವು ಈಗಾಗಲೇ ಸಾಕಷ್ಟು ಈ ಭಾಗದಲ್ಲಿ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅಂದರೆ ನಂಜಾನು ರೋಗಕ್ಕೆ ನಿರೋಧಕ ತಳಿಗಳು? ಹಾಂ, ಅದಾವ ರೀ, ನಂಜಾನು ರೋಗ ನಿರೋಧಕ ತಳಿಗಳು, ಅಂಥ ತಳಿಗಳನ್ನು ನಾವು ಉಪಯೋಗ ಮಾಡಬೇಕು. ಆಮೇಲೆ ತದನಂತರ ರೋಗ ಏನಾದರೂ ಬಂತು ಅಂದರೆ 20 ದಿವಸಕ್ಕೆ ಒಂದು ಸರಿ, ಆಮೇಲೆ 30 ದಿವಸಕ್ಕೆ ಒಂದು ಸರಿ, ಎರಡು ಸರಿ ಈ ನುಸಿ ಕೀಟ ಹತೋಟಿ ಮಾಡೋಕ್ಕೆ ಏನು ಬೇಕಲ್ಲ ರಾಸಾಯನಿಕ ಕೀಟ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಯಾವುದೇ ರೀತಿಯ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಬರ್ತಾವಲ್ಲ, ಇಮಿಡಾಕ್ಲೋರೋಫಿಡ್ ಆಗಲಿ, ಮೊನೋಕ್ರೋಟೋಫಾಸ್ ಆಗಲಿ, ಅಥವಾ ಫಾಸ್ಫಾಮಿಡಾನ್, 1 ಲೀಟರ್ ನೀರಿಗೆ ಒಂದು ಮೊನೋಕ್ರೋಟೋಫಾಸ್ ಆದರೆ 1 ml, ಫಾಸ್ಫಾಮಿಡಾನ್ ಅಂದರೆ ಅದು ಕೂಡ 1 ml, ಇಮಿಡಾಕ್ಲೋರೋಫಿಡ್ ಆದರೆ 0.2 ಗ್ರಾಮು 1 ಲೀಟರ್ ನೀರಿಗೆ ಉಪಯೋಗ ಮಾಡಿ ರಾಸಾಯನಿಕ ಇರೋ ಕೀಟ ನುಸಿನ ಹತೋಟಿ ಮಾಡಿದರೆ ಈ ರೋಗ ಕೂಡ ಹತೋಟಿ ಮಾಡಬಹುದು. ಅಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ಬೇಕಂತಿರ್ತಾವೆ? ಹೌದು ರೀ, ಅಂತರ್ವ್ಯಾಪಿ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ನ ನಾವು ಸಿಂಪರಣೆ ಮಾಡಬೇಕು. ಇನ್ನು ಮತ್ತೊಂದು ಪ್ರಮುಖವಾಗಿ ಈಗ ತಾವು ಹೇಳಿದರೆ ಈ ಒಂದು ನಂಜಾನು ರೋಗ ಜೊತೆಗೆ ಬೀಜ ಕೊಳೆ ರೋಗ ಎರಡೂ ಸಾಕಷ್ಟು ಹಾನಿಯನ್ನು ಮಾಡ್ತವೆ ಮುಖ್ಯ ಬೆಳೆಯ ಒಂದು ಮೊದಲ ಹಂತದಲ್ಲಿ. ಇನ್ನು ಬೆಳೆ ಕಾಯಾಗತ್ತೆ, ಇನ್ನೇನು ಚೆನ್ನಾಗಿ ಒಳ್ಳೆ ಕಾಯಾಗಿರುತ್ತೆ, ಕಾಯಿ ಕಟ್ತಕ್ಕಂಥ ಹಂತದಲ್ಲಿ ಕೆಲವೊಂದು ರೋಗಗಳು ಬರ್ತವೆ. ಭಾಳಷ್ಟು ಇದರಿಂದ ರೈತರು ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಏನು ರೋಗ ಪ್ರಮುಖವಾದದ್ದು? ಈಗ ನಮ್ಮ ಶೇಂಗಾ ಬೆಳೀತಕ್ಕಂಥ ರೈತರು ನೋಡಿರ್ತಾರೆ, ಮುಂಗಾರು ಹಂಗಾಮಿನಲ್ಲಿ ಶೇಂಗಾದ ಈ ಎಲೆ ಮೇಲೆ ಬರ್ತಾವಲ್ಲ ಕೆಲವೊಂದು ರೋಗಗಳು, ಎಲೆ ಚುಕ್ಕಿ ರೋಗ ಇರ್ಬೋದು. ಅದರಲ್ಲಿ ಎರಡು ಥರ ಎಲೆ ಚುಕ್ಕಿ ರೋಗ ಅದಾವೆ, ಒಂದು ಅರ್ಲಿ ಲೇಟ್ ಲೀಪ್ ಸ್ಪಾಟ್, ಇನ್ನೊಂದು ಲೇಟ್ ಲೀಪ್ ಸ್ಪಾಟ್ ಅಂತೇಳಿ, ಅದ್ರ ಜೊತೆ ತುಕ್ಕು ರೋಗ ಅಂತ ಬರುತ್ತೆ. ಇವು ಮೂರು ರೋಗಗಳು ಸರ್ವಸಾಮಾನ್ಯವಾಗಿ ರೈತರ ಹೊಲದಲ್ಲಿ ಬರ್ತವೆ, ಮುಂಗಾರು ಹಂಗಾಮಿನಲ್ಲಿ ಜಾಸ್ತಿ ಬರ್ತವೆ. ಯಾಕಂದರೆ ಆ ರೋಗದ ಬೆಳವಣಿಗೆಗೆ ಬೇಕಾಗ್ತಕ್ಕಂಥ ಈ ಕಡಿಮೆ ಉಷ್ಣಾಂಶ ಇರ್ಬೋದು, ಆವಾಗವಾಗ ಮಳೆ ಆಗ್ತಕ್ಕಂಥದ್ದು, ಆರ್ದ್ರತೆಯ ಪ್ರಮಾಣ ಹೆಚ್ಚಾಗಿರೋದು, ಇಂಥ ಸಂದರ್ಭದಲ್ಲಿ ಎಲೆ ಮೇಲೆ ಬರ್ತಕ್ಕಂಥ ರೋಗಗಳು, ಈ ಹೆಚ್ಚು ಎಲೆ ಚುಕ್ಕಿ ರೋಗ ಮತ್ತು ತುಕ್ಕು ರೋಗ ಜಾಸ್ತಿ ಬರ್ತವೆ. ಈ ಬೇಸಿಗೆ ಹಂಗಾಮಿನಲ್ಲಿ ಈ ರೋಗ ಬರೋದು ಭಾಳ ಕಡಿಮೆ. ಅದಕ್ಕೆ ರೈತ ಬಾಂಧವರು ಏನು ಮಾಡಬೇಕು, ಈ ರೋಗ ಸುಮಾರು 35 ದಿವಸಕ್ಕೆ ಬೆಳೆಗೆ ಪ್ರಾರಂಭ, ಬೀಜ ಬಿತ್ತಿದ 35 ದಿವಸಕ್ಕೆ ಪ್ರಾರಂಭ ಆಗುತ್ತೆ. ಯಾವ ರೀತಿ ಅಂದರೆ ಎಲೆ ಮೇಲೆ ಮೊದಲು ಸಣ್ಣ ಚಿಕ್ಕಿ ಕಾಣ್ತಾವೆ, ಕಂದು ಚಿಕ್ಕಿಗಳು, ಆಮೇಲೆ ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಕಡೆಯೂ ಕಂದು ಚಿಕ್ಕಿಗಳು ಕಾಣ್ತಾವೆ. ಈ ಚಿಕ್ಕಿಗಳು ಒಂದಕ್ಕೊಂದು ಕೂಡಿಕೊಂಡು ಬಿಟ್ಟು ಪೂರ್ತಿ ಎಲೆಯೆಲ್ಲ ಒಣಗಿ ಹೋಗುತ್ತೆ. ಮುಖ್ಯವಾಗಿ ಮೊದಲ ಕೆಳಗಿನ ಎಲೆಗಳು ಹೆಚ್ಚಿಗೆ ಈ ರೋಗದ ಬಾಧೆಗೆ ಒಳಗಾಗ್ತವೆ. ಇದ್ರ ಜೊತೆ ಏನಿದೆಲ್ಲ ತುಕ್ಕು ರೋಗ ಕೂಡ ಹೆಚ್ಚಿಗೆ ಕಂಡು ಬರುತ್ತೆ. ತುಕ್ಕು ರೋಗದ ಲಕ್ಷಣ ಅಂತಂದರೆ ಯಾವ ರೀತಿ ಈ ಕಬ್ಬಿಣ ತುಕ್ಕು ಹಿಡಿತದಲ್ಲ, ಆ ರೀತಿ ಸಣ್ಣ ಹಳದಿ ಚಿಕ್ಕಿ ಆಗ್ತವೆ ಮೊದಲ ಈ ಕೆಳ ರೋಗದ ಎಲೆಯ ಕೆಳಭಾಗದಲ್ಲಿ. ಆ ಹಳದಿ ಚಿಕ್ಕಿ ಏನಾಗುತ್ತೆ, ತುಕ್ಕು ರೋಗವಾಗಿ ಮಾರ್ಪಾಟಾಗುತ್ತೆ. ಸಣ್ಣ ಇವು ಇರ್ತವೆ, ಗುಳ್ಳಿ ಆಕಾರದ ಚಿಕ್ಕಿಗಳಿರ್ತವೆ. ಆ ಚಿಕ್ಕಿ ಒಡೆ ನೋಡಿದ್ರೆ ಭಂಡಾರದಂಗೆ, ನಂತರ ಈ ಯಾವ ರೀತಿ ತುಕ್ಕಾದಾಗ ಹೆಂಗೆ ಹುಡಿ ಹುಡಿ ಕೆಂಪು ಹುಡಿ ಬರುತ್ತೆ, ಆ ಹುಡಿಯೆಲ್ಲ ಎಲೆ ಮೇಲೆ ಪ್ರಸಾರ ಆಗಿರ್ತದೆ. ಎರಡೂ ರೋಗ, ಈ ತುಕ್ಕು ರೋಗ ಮತ್ತು ಎಲೆ ಚಿಕ್ಕಿ ರೋಗಗಳು ಎಲ್ಲವೂ ಎರಡೂ ಈ ಮೂರು ರೋಗಗಳು ಕೂಡ ಈ ಬೆಳೆಗೆ ಬರ್ತವೆ. ಬೆಳೆಗೆ ಬಂದು ಏನಾಗುತ್ತೆ, ಈ ಎಲೆಗಳು ನಾಶ ಆಗ್ತವೆ, ಆಮೇಲೆ ಬೆಳೆ ಒಣಗ್ತತಿ, ಆಮೇಲೆ ದೇಟುಗಳು ಒಣಗ್ತವೆ. ಒಣಗಿ ಇದು ಹಾನಿ ಮಾಡದೆ ಹೋದರೂ ಸಹಿತ ಸ್ವಲ್ಪ ಹಾನಿ ಆಗುತ್ತೆ, ಹಾನಿ ಆಗಲ್ಲ ಅಂತೇನಿಲ್ಲ. ಲೇಟಾಗಿ ಅಂದರೆ ನಾವು ಕಟಾವು ಮಾಡೋತ್ತ ಏನಾದರೂ ರೋಗ ಬಂದರೆ ಅವಾಗ ಇದು ರೋಗ ಹೆಚ್ಚಾದಂದರೆ ಸ್ವಲ್ಪ ಹಾನಿ ಪ್ರಮಾಣ ಕಡಿಮೆ ಇರುತ್ತೆ, ಜಲ್ದಿ ಬಂದರೆ ಹಾನಿ ಪ್ರಮಾಣ ಜಾಸ್ತಿ ಇರುತ್ತೆ. ಆದಾಗಿ ಕೂಡ ಈ ರೋಗ ಹತೋಟಿ ಮಾಡೋದು ಭಾಳ ಸರಳ. ಒಂದನೇದಾಗಿ ಇಳುವರಿ ಕಡಿಮೆ ಆಗುತ್ತೆ, ಎರಡನೇದಾಗಿ ಈ ರೋಗದಿಂದ ಈ ನಾವು ಶೇಂಗಾದಲ್ಲಿ ಹೊಟ್ಟು ಅಂತೀವಲ್ಲ, ನಾವು ಹೊಟ್ಟು ಬರೋದಿಲ್ಲ, ಹೊಟ್ಟು ಏನಾಗುತ್ತೆ ಹೋಗ್ಬಿಡ್ತದೆ, ಗುಣಮಟ್ಟದ ಹೊಟ್ಟು ಇರೋದಿಲ್ಲ. ಹಾಂ, ಒಳ್ಳೆ ಕ್ವಾಲಿಟಿ ಹೊಟ್ಟಿರೋದಿಲ್ಲ. ತಮಗೆಲ್ಲ ಗೊತ್ತಿದೆ ಹೊಟ್ಟು ಏನಪ್ಪ ಅಂತಂದರೆ ನಮ್ಮ ರೈತ ಬಾಂಧವರಿಗೆ ಎತ್ತುಗಳಿಗೆ ದ್ರಾಸುಗಳಿಗೆ ಭಾಳ ಒಳ್ಳೆಯ ಆಹಾರ, ಅದು ಒಳ್ಳೆಯ ಆಹಾರ, ಅದು ಭಾಳ ನ್ಯೂಟ್ರಿಷಿಯಸ್ ಫುಡ್. ಇದರಿಂದ ಏನಾಗುತ್ತೆ, ರೈತ ಬಾಂಧವರಿಗೆ ಯಾವುದೇ ರೀತಿ ಹೊಟ್ಟು ಬರೋದಿಲ್ಲ. ಈ ರೀತಿ ರೋಗ ಬಂದಂದರೆ ಹತೋಟಿ ಮಾಡೋದು ಭಾಳ ಸರಳ. ಮುಂಗಾರು ಹಂಗಾಮಿನಲ್ಲಿ ಏನಿದೆ ಎಲ್ಲ, ಪ್ರತಿ ಲೀಟ್ರ್ ನೀರಿಗೆ ಹೆಕ್ಸಾಕೋನೋಜೋಲ್ ಅಂತ ಬರುತ್ತೆ, ಹೆಕ್ಸಾಕೋನೋಜೋಲ್ ಒಂದು ಲೀಟ್ರ್ ನೀರಿಗೆ 1 ml ಹಾಕಿ 30 ದಿವಸಕ್ಕೊಂದ್ಸರಿ, ತದನಂತರ 45 ದಿವಸಕ್ಕೊಂದು, 60 ದಿವಸಕ್ಕೊಂದು, 3 ಸರಿ ಸಿಂಪಡಣೆ ಮಾಡಿದರೆ ಈ ರೋಗನ ಹತೋಟಿ ಮಾಡ್ಬೋದು ನೋಡ್ರಿ. ಇನ್ನು ಕೊನೆಯದಾಗಿ ಬೂಜು ರೋಗ ಅಂತ ಹೇಳ್ತಿರ್ತಾರೆ ರೈತರು, ಈಗೇನ ಶೇಂಗಾ ಕೀಳು ಹೊತ್ತಿನಲ್ಲಿ ಕೀಳ್ತಿರ್ತಾರೆ, ಹಾಗೆ ಕಾಯಿಗಳು ಒಳಗೊಳಗೆ ಉಳ್ಕೊಂಡ್ಬಿಡ್ತವೆ, ಮೇಲಷ್ಟೇ ಬುಚ್ಚ ಬಂದ್ಬಿಡುತ್ತೆ, ಶೇಂಗಾದ ಒಂದು ಗರಿ ಬಂದ್ಬಿಡ್ತದೆ. ಇದು ಏನು, ಯಾವ ರೋಗ, ಏನು ಇದು, ಇದರ ಹತೋಟಿ ಅದು ಹೇಗೆ? ಇದು ಮಣ್ಣಿನಿಂದ ಬರ್ತಕ್ಕಂಥ ರೋಗ. ಎರಡು ಥರ ರೋಗ ಬರ್ತವೆ, ಒಂದು ಬೂಜು ರೋಗದಲ್ಲೇ, ಒಂದು ಬೂಜು ರೋಗದ ಒಂದು ಅದು ಬೇರು ಕೊಳೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಒಣ ಬೇರು ಕೊಳೆ ರೋಗ ಅಂತ ಬರುತ್ತೆ. ಈ ಒಣ ಬೇರು ಕೊಳೆ ರೋಗ ಇತ್ತಿತ್ತಲಾಗಿ ಹೆಚ್ಚಾಗಿ ಕಂಡು ಬರುತ್ತೆ. ಬೂಜು ರೋಗದ ಜೊತೆ ಅದು ಕೂಡ ಬಂದು, ಇದು ಕೂಡ ಅಷ್ಟೇ, ರೋಗ ಬಂದಾಗ ಈ ಎಲೆ ಚುಕ್ಕೆ ರೋಗದಂಗೆ ತುಕ್ಕು ರೋಗದಂಗೆ ಯಾವುದೇ ರೀತಿ ಎಲೆ ಹಾನಿ ಆಗೋದಿಲ್ಲ, ಪೂರ್ತಿ ಗಿಡನ ಕೊಳತು ಹೋಗುತ್ತೆ. ಆ ಗಿಡದಿಂದ ಬರ್ತಕ್ಕಂಥ ಏನು ಕಾಯಿ ಆಯಿತು, ಇಳುವರಿ ಆಯಿತು, ಯಾವುದೇ ರೀತಿಯ ಇಳುವರಿ ಬರೋದಿಲ್ಲ ಅಂಥದ್ರಿಂದ. ಆಮೇಲೆ ಹೊಟ್ಟು ಕೂಡ ಇದರಿಂದ ಬರೋದಿಲ್ಲ, ಮೇವಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದನ್ನು ಹತೋಟಿ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರು ಈ ಮಣ್ಣಿನಿಂದ ಬರೋದ್ರಿಂದ ಯಾವುದೇ ರೀತಿ ಮಣ್ಣಿಗೆ ಉಪಚಾರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ಆಮೇಲೆ ಅದು ಶಿಫಾರಸುನೂ ಅಲ್ಲ ನಮ್ಮ ಮಣ್ಣಿಗೆ ಉಪಚಾರ ಮಾಡ್ತಕ್ಕಂಥದ್ದು, ಪೂರ್ತಿ ಹೊಲಕ್ಕೆ ಹೊಲನ. ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಒಂದು ಕಾರ್ಬಂಡೆಜಿಮನ್ನು 2-3 ಗ್ರಾಮ್ ಬೀಜೋಪಚಾರ ಮಾಡಿದರೆ ಬೇರುಕೊಳೆ ರೋಗ ಮತ್ತು ಬೀಜ ಸಾಯ್ತಕ್ಕಂಥ ರೋಗ, ಸಸಿ ಒಡಗತಕ್ಕಂಥ ರೋಗ, ಇವು ಮೂರು ರೋಗಗಳನ್ನು ಹತೋಟಿ ಮಾಡ್ಬೋದು. ಅಂದರೆ ಬೀಜೋಪಚಾರ ಭಾಳ ಮುಖ್ಯ ಇದಕ್ಕೆ. ಬೀಜೋಪಚಾರ ಹೇಳಿದ್ನಲ್ಲ, ಭಾಳ ಸರಳ ಕ್ರಮ ಇದು, ಒಂದೇ ಅಲ್ಲ, ಅನೇಕ ರೀತಿಯ ಬೀಜಗಳಿಂದ ರೋಗ ಬರ್ತವೆ, ಅವು ನಮ್ಗೆ ಹೆಚ್ಚಾಗಿ ಇರೋದಿಲ್ಲ. ಇದು ಒಂದೇದು. ಎರಡನೇದಾಗಿ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡೋದು, ಪ್ರತಿ 3 ವರ್ಷಕ್ಕೊಂದ್ಸರಿ ಆಳವಾಗಿ ಉಳುಮೆ ಮಾಡಬೇಕು. ಯಾಕಂದರೆ ರೋಗಾಣುಗಳು ಮಣ್ಣಿನಲ್ಲಿರ್ತವೆ, ಈ ಬೇಸಿಗೆ ಹೆಚ್ಚಿಗೆ ಒಂದು ಉಷ್ಣತೆ ಇದ್ದಾಗ ಬೇಸಿಗೆಯಲ್ಲಿ ಅವು ರೋಗಾಣುಗಳೆಲ್ಲ ಸತ್ತೋಗ್ತವೆ, ಇದರಿಂದ ರೋಗದ ಹತೋಟಿ ಕೂಡ ಕಡಿಮೆ ಆಗುತ್ತೆ. ಇನ್ನು ಮೂರನೇದಾಗಿ ಬೆಳೆ ಕಾಲುಗೈ ಮಾಡ್ತಕ್ಕಂಥದ್ದು, ಇತ್ತೀಚೆಗೆ ನಮ್ಮ ರೈತರು ಬೆಳೆ ಕಾಲುಗೈ ಏನು ಬಿಟ್ಬಿಟ್ಟಿದ್ದಾರೆ, ಬದಲಾವಣೆ ಮಾಡೋದು. ಹಾಂ, ಬೆಳೆ ಬದಲಾವಣೆ ಮಾಡೋದು, ಅಟ್ಲೀಸ್ಟ್ ಶೇಂಗಾ ಹಾಕಿದ ಹೊಲಕ್ಕೆ ಮತ್ತೆ ಶೇಂಗಾ ಹಾಕಬಾರ್ದು ಮರಿ ವರ್ಷ. ಹೌದ್ರಿ, ಯಾಕಂದರೆ ರೋಗಾಣು ಭೂಮಿಯಲ್ಲಿ ಇರುತ್ತೆ, ಮಣ್ಣಿನಲ್ಲಿರುತ್ತೆ, ಅದೇ ರೋಗಾಣು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಬೆಳವಣಿಗೆ ಆಗಿ ಏನಾಗುತ್ತೆ, ಆ ಮಣ್ಣು ಪೂರ್ತಿ ರೋಗಾಣುಮಯ ಆಗಿಬಿಡುತ್ತೆ. ಅದಕ್ಕೆ ಒಂದು ಬೆಳೆಯ ಕಾಲುವೆ ಮಾಡ್ತಕ್ಕಂಥದ್ದು. ಅತಿ ರೋಗ ಜಾಸ್ತಿ ಏನಾದರೂ ಬಂತು ಅಂದರೆ ಎಲ್ಲೆಲ್ಲಿ ರೋಗ ಬಂದಿರುತ್ತೆ, ಯಾವ ಗಿಡಕ್ಕೆ ರೋಗ ಬಂದಿರುತ್ತೆ, ಆ ಗಿಡಕ್ಕೆ ಏನು ಮಾಡಬೇಕು, ನಾವು ಯಾವುದೇ ರೀತಿಯ ಒಂದು ಶಿಲೀಂದ್ರನಾಶಕ ಸಿಗ್ತಾವೋ ಆ ಶಿಲೀಂದ್ರನಾಶಕವನ್ನು ನಾವು ಆ ಒಂದು ಗಿಡಕ್ಕೆ ನಾವು ಹಾಕಬೇಕಾಗುತ್ತೆ. ನಾ ಈಗಾಗಲೇ ಹೇಳಿದ್ದೆಲ್ಲ ಕಾರ್ಬಂಡಿಜಿಮ್ ಅಂತೇಳಿ, ಇದು ಭಾಳ ಒಳ್ಳೆಯ ಶಿಲೀಂದ್ರನಾಶಕ, ಭಾಳ ಹಳೆಯ ಶಿಲೀಂದ್ರನಾಶಕ, ಇವತ್ತು ಕೂಡ ಇದು ಕೆಲಸ ಮಾಡ್ತಾ ಇದೆ. ಇದರ ಬೂಜು ರೋಗದ ಲಕ್ಷಣಗಳು ಹೇಗಿರ್ತವೆ, ಹೇಗೆ ಕಂಡಿಡಬೇಕು ಈ ಗಿಡಕ್ಕೆ ಬಂದಿದೆ ಅಂತೇಳಿ ರೈತರು ಇನಿಷಿಯಲ್ ಆಗಿ? 40 ದಿವಸಕ್ಕೆ ಈ ರೋಗ ಪ್ರಾರಂಭ ಆಗುತ್ತೆ. 38-40 ದಿವಸಕ್ಕೆ ಈ ರೋಗ ಪ್ರಾರಂಭ ಆಗುತ್ತೆ. ನಾವು ಹೊಲದಾಗ ಅಡ್ಡಾಡಿ ನೋಡಿದಾಗ ಅಲ್ಲೆಲ್ಲೆಲ್ಲ ಏನಾಗ್ತವೆ, ಕೆಲವೊಂದು ಗಿಡ ಬಾಡ್ದಂಗೆ ಆಗೋದು ಈ ರೀತಿಯ, ಅಲ್ಲೆಲ್ಲೆಲ್ಲೆ ಸ್ವಲ್ಪ ಅಲ್ಲೆಲ್ಲೇ ಗಿಡ, ಅದ್ರ ಲಕ್ಷಣನ ಬೇರೆ ಇರುತ್ತೆ. ಈ ಹೆಲ್ದಿ ಗಿಡ ಬೇರೆ ಇರುತ್ತೆ, ಈ ರೀತಿ ಬೂಜು ರೋಗ ಬಂದದ ಗಿಡ ಬೇರೆ ಇರುತ್ತೆ. ಅವು ಆಮೇಲೆ ಏನಾಗುತ್ತೆ, ಅದು ಪೂರ್ತಿ ಯಾವಾಗ ರೋಗ ಹೆಚ್ಚಾಗುತ್ತಲ್ಲ, ನಾವು ಭೂಮಿಯ ಕೆಳಗೆ ನೋಡಿದಾಗ ಅಲ್ಲಿ ಬೂಜಿನ ಆಕಾರದ ಶಿಲೀಂಧ್ರ ಬೆಳೆದಿರ್ತದೆ, ವೈಟ್ ಶಿಲೀಂಧ್ರ, ಬಿಳಿ ಶಿಲೀಂಧ್ರ, ಅದಕ್ಕೆ ನಾವೇನಂತೀವಿ ಬೂಜು ರೋಗ ಅಂತೀವಿ. ಇದು ಭೂಮಿಯ ಮಟ್ಟ ಏನು ಕಾಂಡ ಇರುತ್ತಲ್ಲ, ಆ ಕಾಂಡಕ್ಕೆ ಇನ್ಫೆಕ್ಷನ್ ಆಗುತ್ತೆ, ಅಲ್ಲೇ ಬರ್ತದೆ ರೋಗ. ಹೀಗಾಗಿ ರೋಗ ಹೆಚ್ಚಾದಾಗ ಏನಾಗುತ್ತೆ, ಗಿಡ ಅಷ್ಟಕ್ಕಿತ್ತು ಮೇಲೆ ಬರ್ತೈತಿ, ಕೆಳಗಡೆ ಕಾಯಿಗಿ ಎಲ್ಲ ಏನಾದವೆಲ್ಲ ಕೆಳಗಡೆ ಇರ್ತಾವೆ. ಇದು ಒಂದು. ಎರಡನೇದಾಗಿ ಇದರ ಹಾನಿ ಏನು ಅಂದರೆ, ಕಾಯಿಗಳು ಕೊಳತು ಹೋಗಿಬಿಡ್ತಾವ್ರಿ, ಯಾವುದೇ ರೀತಿಯ ಕಾಯಿ ಬರೋದಿಲ್ಲ, ಹೀಗಾಗಿ ಇಳುವರಿ ಕಡಿಮೆ ಆಗುತ್ತೆ. ಇದನ್ನು ಹತೋಟಿ ಮಾಡಲಿಕ್ಕೆ ಏನು ಹೇಳಿದ್ನಲ್ಲ ನಾನು ನಿಮಗೆ, ಕಾರ್ಬಂಡೈಜಿಂಗ್ ಬೀಜೋಪಚಾರ ಮಾಡೋದು, ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಬೆಳೆ ಕಾಲುಗೈ ಮಾಡ್ತಕ್ಕಂಥದ್ದು, ಆಮೇಲೆ ರೋಗ ಎಲ್ಲೆಲ್ಲಿ ಕಂಡು ಬರುತ್ತಲ್ಲ ಅದಕ್ಕೆ ಶಿಲೀಂದ್ರನಾಶಕ ಬಾವಿಸ್ಟಿನ್ ಅಂಥೇಳಿ 1 ಲೀಟರ್ ನೀರಿಗೆ ಸುಮಾರು 1-2-3 ಗ್ರಾಮ್ ಹಾಕಿ ಶಿಲೀಂದ್ರನಾಶಕ ದ್ರಾವಣ ಮಾಡಿ ಬಂದಿರತಕ್ಕಂಥ ಗಿಡ ಮತ್ತು ಅದು ಸುತ್ತರದ ಗಿಡ, ಇವು ಗಿಡಕ್ಕೆ ನಾವು ಶಿಲೀಂದ್ರನಾಶಕ ಹಾಕಿದರೆ ಈ ರೋಗ ಹತೋಟಿ ಮಾಡ್ಬೋದು ನೋಡಿರಿ. ಒಳ್ಳೆಯದು ಡಾಕ್ಟರ್ ಗುರುರಾಜ್ ಸುಂಕದವರು, ಇದುವರೆಗೆ ಶೇಂಗಾದಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಶೇಂಗಾ ಬೆಳೆಯುವಂಥ ರೈತರು ರೋಗಗಳ ಬಗ್ಗೆ ಏನೋ ವಿಶೇಷವಾದಂಥ ಮಾಹಿತಿ ಬೇಕಾಗಿತ್ತಂದ್ರೆ ತಮಗೆ ಸಂಪರ್ಕ ಮಾಡ್ಬೋದು ರೈತರು ಶೇಂಗಾವನ್ನು ಬೆಳೆಯುವಂಥವ್ರು? ನಿಮ್ಮ ಫೋನ್ ಸಂಖ್ಯೆನ ಹೇಳಿಬಿಡಿ ರೈತರಿಗೊಮ್ಮೆ. 9-8-4-5-1-9-8-4-5-2-4-7 ರೈತ ಬಾಂಧವರು ಈ ಒಂದು ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೋಗಗಳ ಬಗ್ಗೆ, ಯಾವುದೇ ಬೆಳೆಯಲ್ಲಿ ರೋಗಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬೋದು. ಒಳ್ಳೆಯದು ಡಾಕ್ಟರ್ ಸುಂಕದವರು, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶೇಂಗಾ ಬೆಳೆಯಲ್ಲಿ ಸಮಗ್ರ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಸುಂಕದವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶನ ಮಾಡಿದವರು ಡಾಕ್ಟರ್ ವಿಜಿ ಬೌಲತ್ತಿ. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 ಮಿಲಿಗ್ರಾಮ್ ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 ಮಿಲಿಗ್ರಾಮ್ ಗೋಲ್ಡ್ ಕಾಯಿನ್ ಪಡೆಯಿರಿ ವ್ಯಾಲ್ಯೂ ಇಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23 ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ರೈತ ಬಾಂಧವರು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದನ್ನು ಮಾಡೋದರಿಂದ ಮಣ್ಣಿನಲ್ಲಿರುವಂತಹ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಕಲ್ಲಂಗಡಿಯನ್ನು ಬೆಳೆದಿರುವ ರೈತ ಬಾಂಧವರು ಗಮನಿಸಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬೆಳೆಗಳನ್ನು ಹಾಕಬೇಕು. ಇನ್ನು ಭತ್ತವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫರ್ಫನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು

ಇದುವರೆಗೆ ಜಿ ಕರಿಯಪ್ಪ ಮಾಸ್ತರ್ ಅವರಿಂದ ದಪ್ಪಿನ ಪದಗಳನ್ನು ಕೇಳಿದ್ರಿ. ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರೆ ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ? ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ. ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು? ರೈತ ಸ್ವಾಮಿ. ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ? ಮೂರುವರೆ. ಅವೇ ಮೂರ್ ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ. ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು? ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ. ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ? ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ. ನಂತರದ ಹತ್ರ ಸಂತೆಗೆ ಎರಡ್ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ. ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ. ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ. ಮಧ್ಯಾಹ್ನ ಉಣ್ಣಕ್ ಬತ್ತಿಯತ್ತಾನೆ? ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ. ಆಮೇಲೆ ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್. ಅಲ್ಲಪ್ಪ,